ಡ್ರಿಪ್ ಮತ್ತು ಸ್ಪ್ರಿಂಕ್ಲರ್ ವ್ಯವಸ್ಥೆಗಾಗಿ ಸರ್ಕಾರವು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ 55 ಮತ್ತು ಇತರೆ ರೈತರಿಗೆ 45% ಸಹಾಯಧನವನ್ನು ಕೂಡ ನೀಡುತ್ತಿದೆ. ಇದಲ್ಲದೆ ರಾಜ್ಯಗಳು ಸಹ ಸೂಕ್ಷ್ಮ ನೀರಾವರಿಗೆ ರೈತರನ್ನು ಪ್ರೋತ್ಸಾಹಿಸಲು ಹೆಚ್ಚಿನ ಸಹಾಯಧನವನ್ನು ಕೂಡ ನೀಡುತ್ತಿವೆ. ಇದಕ್ಕಾಗಿ 5 ಎಕರೆಯವರೆಗೂ ಸಹಾಯಧನವನ್ನು ನೀಡಲಾಗುತ್ತಿದೆ. 2015-16 ಇಲ್ಲಿಯವರೆಗೆ ಪ್ರತಿ ಹನಿ ನೀರಿಗೆ ಅಧಿಕ ಉತ್ಪಾದನೆ ಅಂದರೆ ಪರ್ ಡ್ರಾಪ್ ಮೋರ್ ಕ್ರಾಪ್ ಯೋಜನೆಯಡಿಯಲ್ಲಿ ಸೂಕ್ಷ್ಮ ನೀರಾವರಿಯಲ್ಲಿ 81 ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಅಳವಡಿಸಲಾಗಿದೆ. ಪರ್ ಡ್ರಾಪ್ ಮೋರ್ ಕ್ರಾಪ್ ವ್ಯವಸ್ಥೆಯ 8 ವರ್ಷಗಳಲ್ಲಿ ಅಂದಾಜು 81% ಕ್ಷೇತ್ರ ಅಧಿಕವಾಗಿದೆ. ಇದಲ್ಲದೆ ಸೂಕ್ಷ್ಮ ನೀರಾವರಿ ಪ್ರದೇಶ ವಿಸ್ತರಣೆ ಮತ್ತು ರೈತರಿಗೆ ಸಹಾಯಧನವನ್ನು ನೀಡಲು 2017-18 ಸಾಲಿನ ಕೇಂದ್ರದ ಮುಂಗಡ ಪತ್ರದಲ್ಲಿ ನಬಾರ್ಡ್ ಸಹಭಾಗಿತ್ವದಲ್ಲಿ 5,000 ಕೋಟಿ ಅನುದಾನವನ್ನ ಸೂಕ್ಷ್ಮ ನೀರಾವರಿ ಕೋಶ ಅಥವಾ ಪರ್ ಡ್ರಾಪ್ ಮೋರ್ ಕ್ರಾಪ್ ಸ್ಥಾಪನೆಯನ್ನ ಮಾಡಲಾಗಿದೆ. ಪರ್ ಡ್ರಾಪ್ ಮೋರ್ ಕ್ರಾಪ್ ಯೋಜನೆಯ ಲಾಭವನ್ನು ಪಡೆಯಲು ರೈತ ಬಾಂಧವರು ಸಮೀಪದ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯನ್ನ ಸಂಪರ್ಕಿಸಬಹುದು. ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ದೇಶದ ರೈತರು ಆತ್ಮನಿರ್ಭರದೊಂದಿಗೆ ಖುಷಿಯಲ್ಲಿ ಮುಂಚೂಣಿಯಲ್ಲಿದ್ದಾರೆ. ದೇಶ ಸಂಕಲ್ಪದಿಂದ ಸಿದ್ಧಿಯೆಡೆ ಧಾವಿಸುತ್ತಿದೆ. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ರೈತ ಬಾಂಧವರಿಗೆ ಪ್ರೀತಿಯ ಸ್ವಾಗತ. ಈಗ ಕೇಳಿ, ಅಡಿಕೆ ಬೆಳೆಯಲ್ಲಿ ಎಲೆ ಚುಕ್ಕೆ ಹಾಗೂ ಕೊಳೆ ರೋಗದ ಸಮಗ್ರ ನಿರ್ವಹಣೆ, ಈ ಕುರಿತು ಶಿರಸಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಪ್ರಸಾದ್ ಪಿಎಸ್ ಅವರೊಡನೆ ಸಂದರ್ಶನ. ಡಾಕ್ಟರ್ ಪ್ರಸಾದ್ ಪಿಎಸ್ ಅವರೇ, ನಮಸ್ಕಾರ. ನಮಸ್ಕಾರ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಅಡಿಕೆ ಬೆಳೆಯುವುದನ್ನು ನಾವು ನೋಡ್ತಾ ಇದ್ದೀವಿ. ಇದೊಂದು ವಾಣಿಜ್ಯ ಬೆಳೆಯೂ ಕೂಡ ಹೌದು. ಇದರಲ್ಲಿ ಇತ್ತೀಚಿನ ದಿವಸಗಳಲ್ಲಿ ಎಲೆ ಚುಕ್ಕೆ ರೋಗ ಮತ್ತು ಸಾಂಪ್ರದಾಯಿಕವಾಗಿಯೂ ಕೂಡ ಕೊಳೆ ರೋಗ ಸಾಕಷ್ಟು ಹಾನಿಯನ್ನು ಕೂಡ ಉಂಟು ಮಾಡ್ತಾ ಇದೆ. ಸದ್ಯದ ಒಂದು ಪರಿಸ್ಥಿತಿ ಹೇಗಿದೆ, ಇದರ ಪ್ರಾಮುಖ್ಯತೆ ಎಷ್ಟರ ಮಟ್ಟಿಗೆ ಇದೆ? ಇವತ್ತು ಒಂದು ಇತ್ತೀಚಿನ ದಿನಗಳಲ್ಲಿ ಅಡಿಕೆಯಲ್ಲಿ ಎಲೆ ಚುಕ್ಕೆ ರೋಗದ ಒಂದು ತೀವ್ರತೆ ಜಾಸ್ತಿ ಆಗ್ತೈತೆ. ಅದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಅದರಲ್ಲಿ ಮೊದಲನೆಯಾಗಿ ಬಹುಮುಖ್ಯ ಕಾರಣ ಒಂದು ಹವಾಮಾನ ವೈಪರೀತ್ಯದಿಂದ ಮಳೆಯ ದಿನಗಳ ಪ್ರೊಲಾಂಗ್ಡ್ ರೈನ್ಫಾಲ್ ಆ ಒಂದು ಕಾರಣದಿಂದ ಇವತ್ತು ಎಲೆ ಚುಕ್ಕೆ ರೋಗ ಎಸ್ಪೆಷಲಿ ಈ ಮಲೆನಾಡು ಭಾಗ ಮತ್ತು ಉತ್ತರ ಕನ್ನಡ ಜಿಲ್ಲೆ ಕರಾವಳಿ ಪ್ರದೇಶದಲ್ಲಿ ಯಥೇಚ್ಛವಾಗಿ ಕಾಣಿಸ್ಕೊಳ್ತಾ ಇದೆ. ಮತ್ತೆ ಇದರ ಜೊತೆಗೆ ಅನೇಕ ಕಾರಣಗಳು ಅಂದರೆ ಇವತ್ತು ಅಡಿಕೆ ಒಂದು ವ್ಯಾಪಕವಾದ ಒಂದು ವಾಣಿಜ್ಯ ಬೆಳೆಯಾದರೂ ಸಹ ಇದು ಮೊದಲು ಸೀಮಿತವಾಗಿ ಮಲೆನಾಡು ಭಾಗ ಮತ್ತು ಕರಾವಳಿ ಪ್ರದೇಶಕ್ಕಷ್ಟೇ ಸೀಮಿತವಾದಂತಹ ಒಂದು ಬೆಳೆಯಾಗಿತ್ತು. ಇವತ್ತು ಈ ಮೈದಾನ ಪ್ರದೇಶ ಮತ್ತು ಎಲ್ಲ ಭಾಗಗಳಲ್ಲಿ ಕರ್ನಾಟಕದ ಎಲ್ಲ ಮೈದಾನ ಪ್ರದೇಶಗಳಲ್ಲೂ ಸಹ ಇವತ್ತು ವ್ಯಾಪಕವಾಗಿ ಒಂದು ಬೆಳೆ ವಿಸ್ತೀರ್ಣ ಆಗ್ತಾ ಇರೋದು ಒಂದು ಮುಖ್ಯ ಕಾರಣವಾಗಿ ಈ ಒಂದು ಎಲೆ ಚುಕ್ಕೆ ರೋಗಕ್ಕೆ ಒಂದು ಹವಾಮಾನ ವೈಪರೀತ್ಯ ಮತ್ತು ಒಂದು ಬೆಳೆ ವಿಸ್ತರಣೆ ಈ ಒಂದು ಬಹುಮುಖ್ಯ ಕಾರಣಗಳಿಂದ ಒಂದು ಎಲೆ ಚುಕ್ಕೆ ರೋಗ ಇವತ್ತು ವ್ಯಾಪಕವಾಗಿ ಒಂದು ಮಲೆನಾಡು ಭಾಗದಲ್ಲಂತ ಶಿವಮೊಗ್ಗದಲ್ಲಿ ಮತ್ತು ಒಂದು ಕರಾವಳಿ ಪ್ರದೇಶ ನಮ್ಮದು ಶಿರಸಿ ಸಿದ್ದಾಪುರದಲ್ಲಿ ಎಲೆ ಚುಕ್ಕೆ ರೋಗದ ತೀವ್ರತೆ ಜಾಸ್ತಿ ಆಯ್ತಾ ಇದೆ. ಇದು ಶೇಕಡಾ 45-50% ವರೆಗೂ ಒಂದು ಬೆಳೆಯಲ್ಲಿ ಮತ್ತು ಇಳುವರಿಯಲ್ಲಿ ಸಹ ಹಾನಿಯನ್ನು ಉಂಟು ಮಾಡ್ತಾ ಇದೆ. ಇದಕ್ಕೆ ಬಹುಮುಖ್ಯ ಒಂದು ಏನು ಅಂದರೆ ಎಲೆ ಚುಕ್ಕೆ ರೋಗದ ಒಂದು ಶಿಲೀಂಧ್ರದಿಂದ ಬರುವಂಥ ಒಂದು ರೋಗ. ಈಗ ವರ್ಷದ ಯಾವ ಸಮಯದಲ್ಲಿ ಈ ಎಲೆ ಚುಕ್ಕೆ ರೋಗದ ಬಾಧೆ ತೀವ್ರವಾಗ್ತದೆ ಮತ್ತು ಇದಕ್ಕೆ ಪೂರಕವಾದಂಥ ಒಂದು ವಾತಾವರಣ ಹೇಗಿರ್ತದೆ? ಇದು ವರ್ಷದಲ್ಲಿ ಯಾವಾಗ ಮುಂಗಾರು ಪ್ರಾರಂಭ ಆಗುತ್ತೆ ಅವಾಗ ವಾತಾವರಣದಲ್ಲಿ ಅಧಿಕ ತೇವಾಂಶ, ಕಡಿಮೆ ಉಷ್ಣಾಂಶ ಮತ್ತು ಜಿನುಗು ಮಳೆ, ಮೋಡ ಮುಸುಕಿದ ವಾತಾವರಣ, ಈ ಒಂದು ವಾತಾವರಣ ಒಂದು ಪೂರಕವಾದಂಥ ವಾತಾವರಣ ಈ ಒಂದು ಎಲೆ ಚುಕ್ಕೆ ರೋಗಕ್ಕೆ. ಮತ್ತು ಈ ಒಂದು ಎಲೆ ಚುಕ್ಕೆ ರೋಗದಂಥ ಒಂದು ಶಿಲೀಂಧ್ರದಿಂದ ಬರುವಂಥ ರೋಗ, ಇದು ಹಲವಾರು ಶಿಲೀಂಧ್ರಗಳಿಂದ 2-3 ಶಿಲೀಂಧ್ರಗಳು ಒಟ್ಟಿಗೆ ಸೇರಿ ಈ ಒಂದು ರೋಗವನ್ನು ಉಂಟು ಮಾಡುವಂಥ ಒಂದು ಪ್ರಕ್ರಿಯೆ ಇದೆ. ಅದರಲ್ಲಿ ಬಹುಮುಖ್ಯವಾಗಿ ಕೊಲೆಟ್ರಿಯಂ ಗ್ಲೋಸ್ಪರೇಡಿಸ್ ಅಂತ ಒಂದು ಶಿಲೀಂಧ್ರ ಮತ್ತು ಫಿಲ್ಲೋಸ್ಟಿಟ್ ಅರಕೆ ಮತ್ತು ಫೆಷಿಯಲಾಪ್ಸಿಸ್ ಅರಕೆ, ಈ ಒಂದು 3 ಶಿಲೀಂಧ್ರಗಳು ಸಹ ಈ ಒಂದು ಎಲೆ ಚುಕ್ಕೆ ರೋಗ ಉಂಟು ಮಾಡೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಮತ್ತು ಒಂದು ಆಲ್ರೆಡಿ ನಾವು ಈ 3 ಶಿಲೀಂಧ್ರಗಳನ್ನು ಸಹ ಆಲ್ರೆಡಿ ನಾವು ಈಗ ರಿಪೋರ್ಟ್ ಮಾಡಿದ್ದಾರೆ. ಈ ವರ್ಷದ ಒಂದು ಪರಿಸ್ಥಿತಿ ನೋಡಿದರೆ ಬೇಸಿಗೆಯಲ್ಲಿ ತೀವ್ರವಾದಂತಹ ಬಿಸಿಲಿತ್ತು, ಅದರಲ್ಲೂ ವಿಶೇಷವಾಗಿ ಸುಮಾರು 20-25 ದಿವಸಗಳ ಕಾಲ 40 ಡಿಗ್ರಿ ಟೆಂಪರೇಚರ್ ಕೂಡ ಇತ್ತು ಅಂತ ದಾಖಲಿಸಿರುವುದನ್ನು ನಾವು ನೋಡಬಹುದು. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಈ ಒಂದು ಎಲೆಚುಕ್ಕೆ ರೋಗ ಎನ್ನುವಂತಹದ್ದು ಹೆಚ್ಚು ತೀವ್ರವಾಗಿ ಕಾಡುವುದಕ್ಕೆ ಸಾಧ್ಯತೆ ಇದೆಯಾ? ಬೇಸಿಗೆಯಲ್ಲಿ ಈಗ ನೀವು ಆಲ್ರೆಡಿ ಹೇಳಿದಂಗೆ ಈಗ 38-40 ಡಿಗ್ರಿ ತಾಪಮಾನ ನೋಂದಣಿಯಾದ್ರೂ ಸಹ ಈ ಒಂದು ಬೇಸಿಗೆ ಕಾಲದಲ್ಲಿ ಈ ಒಂದು ಎಲೆಚಿಕ್ಕೆ ರೋಗನ ಉಂಟು ಮಾಡುವಂತಹ ಶಿಲೀಂಧ್ರ ಗರಿಯ ಕೆಳಗಡೆ ಸಿಂಗಾರದ ಕೆಳಗಡೆ ಒಂದು ಆಶ್ರಯ ಪಡ್ಕೊಂಡಿರ್ತದೆ. ಯಾವಾಗ ಬೇಸಿಗೆ ಕಳೆದ ನಂತರ ಮುಂಗಾರು ಪ್ರಾರಂಭ ಆದಂತಹ ಸಂದರ್ಭದಲ್ಲಿ ಜೂನ್ ಜುಲೈಯಲ್ಲಿ ಒಂದು ಪೂರಕವಾದ ವಾತಾವರಣ, ನಾನು ಅವಾಗಲೇ ಹೇಳಿದಂಗೆ ಪೂರಕವಾದ ವಾತಾವರಣವಾದಂತಹ ಒಂದು ಮೋಡ ಮುಸುಕಿದ ವಾತಾವರಣ, ಕಡಿಮೆ ಉಷ್ಣಾಂಶ, ಅಧಿಕ ತೇವಾಂಶ ಮತ್ತು ಜಿನುಗು ಮಳೆ ಮತ್ತು ಮೋಡ ಮುಸುಕಿದ ವಾತಾವರಣ ಸೃಷ್ಟಿಯಾದಂತಹ ಸಂದರ್ಭದಲ್ಲಿ ಏನು ಗರಿಗಳ ಕೆಳಗಡೆ ಮತ್ತು ಶಿಂಗಾರದಲ್ಲಿ ಏನು ಆಶ್ರಯ ಪಡ್ಕೊಂಡಂತಹ ಈ ಒಂದು ಶಿಲೀಂಧ್ರಗಳು ಮೊಳಕೆ ಒಡೆದು ಒಂದು ಬೀಜ ಕಣವನ್ನು ಉತ್ಪತ್ತಿ ಮಾಡುತ್ತವೆ. ಈ ಬೀಜ ಕಣ ಗಾಳಿಯಲ್ಲಿ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ, ಒಂದು ತೋಟದಿಂದ ಇನ್ನೊಂದು ತೋಟಕ್ಕೆ ಪ್ರಸಾರಣ ಆಗುತ್ತೆ. ರೈತರ ಮಟ್ಟದಲ್ಲಿ ಈ ಎಲೆ ಚುಕ್ಕೆ ರೋಗ ಇರುವುದನ್ನ ಯಾವ ರೀತಿ ಗುರುತಿಸಬಹುದು ಅಂದ್ರೆ ನೆಲದಿಂದಲೇ ಅದನ್ನು ನೋಡಿದಾಗಲೇ ಗೊತ್ತಾಗ್ತದೋ ಅಥವಾ ಪರೀಕ್ಷೆ ಮಾಡಿಯೇ ನೋಡಬೇಕೋ ಹೇಗೆ? ಏನಿಲ್ಲ, ನೀವು ತೋಟದ ಹತ್ರ ಹೋದಂತ ಸಂದರ್ಭದಲ್ಲಿ ಮರದ ಕೆಳಗಡೆ ಇದು ಎಲ್ಲ ಯೂಶಲಿ ಈ ಒಂದು ಎಲೆಚಿಕ್ಕೆ ರೋಗದ ಬಾಧೆ ಒಂದು ಚಿಕ್ಕ ಗಿಡಗಿಂದ ಹಿಡಿದು ಒಂದು ಮಧ್ಯ ವಯಸ್ಕನ ಗಿಡಗಳಲ್ಲಿ ಯಥೇಚ್ಛವಾಗಿ ಒಂದು ಬಹಳ ಪರಿಣಾಮಕಾರಿಯಾಗಿ ಈ ಒಂದು ರೋಗ ಉಂಟು ಮಾಡುತ್ತದೆ. ಅಂದ್ರೆ ನರ್ಸರಿ ಗಿಡಗಳಿಂದ ಹಿಡಿದು ಮಧ್ಯ ವಯಸ್ಸಿನ ಗಿಡ ತರವರೆಗೂ ಈ ಒಂದು ರೋಗ ವ್ಯಾಪಕವಾಗಿ ಕಾಣಿಸಿಕೊಳ್ಳುತ್ತದೆ. ಮತ್ತೆ ನೀವು ರೈತರು ರೈತ ಬಾಂಧವರು ನಿಮ್ಮ ತೋಟಗಳಿಗೆ ಉಳಿದಾಗ ಒಂದು ಮಧ್ಯ ವಯಸ್ಸಿನ ಮರದ ಕೆಳಗಡೆ ನಿಂತು ಗರಿಗಳನ್ನು ನೋಡಿದಂತ ಸಂದರ್ಭದಲ್ಲಿ ಕಂಡು ಬಣ್ಣದಿಂದ ಕಪ್ಪು ಬಣ್ಣ ಕೂಡಿರತಕ್ಕಂಥ ನೀರಿನಿಂದ ತೊಯ್ದಂತ ಒಂದು ವೃತ್ತಾಕಾರದ ಚಿಕ್ಕೆಗಳು ಎಲೆಗಳ ಗರಿಗಳ ಮೇಲ್ಗಡೆ ಕಾಣಿಸಿಕೊಳ್ತವೆ. ಮತ್ತೆ ಈ ಒಂದು ಕಂದು ಬಣ್ಣದ ಕಪ್ಪು ಮಿಶ್ರಿತ ಚುಕ್ಕೆಗಳು ಒಂದಕ್ಕೊಂದು ಕೂಡಿಕೊಂಡು ನಂತರ ಪೂರ್ತಿ ಗಿಡ ಎಲೆಗಳನ್ನು ಆವರಿಸಿಕೊಂಡು ಆ ಎಲೆಗಳು ಸುಟ್ಟತೆ ಕಾಣ್ತವೆ. ನಂತರ ಈ ಒಂದು ಚುಕ್ಕೆಗಳು ರೋಗದ ತೀವ್ರತೆ ಜಾಸ್ತಿ ಆದಂತಹ ಸಂದರ್ಭದಲ್ಲಿ ಸಿಂಗಾರದ ಮೇಲೆ ಮತ್ತು ಅಡಿಕೆ ಕಾಯಿಗಳ ಮೇಲೂ ಸಹ ಈ ಒಂದು ಕಂದು ಬಣ್ಣದ ನೀರಿನಿಂದ ತೊಯ್ದಂತಹ ಚುಕ್ಕೆಗಳು ಕಾಣಿಸ್ಕೊತವೆ. ಅಂತಹ ಅಡಿಕೆ ಕಾಯಿಗಳು ಈ ಒಂದು ರೋಗಕ್ಕೆ ತುತ್ತಾದಂತಹ ಅಡಿಕೆ ಕಾಯಿಗಳಲ್ಲಿ ಸಿಪ್ಪೆಗಳು ಮತ್ತು ಇಳುವರಿಯಲ್ಲೂ ಸಹ ಒಂದು ಕುಂಠಿತವಾಗ್ತದೆ. ಅದೇ ಹಳೆಯ ಗರಿಗಳಲ್ಲಿ ಮಾತ್ರ ಕಾಣುವಂತಹದ್ದು ಅಥವಾ ಹೊಸ ಚಿಗುರಿನಂತಹ ಗರಿಗಳಲ್ಲಿ ಕೂಡ ಕಾಣ್ತವ? ಮೊದಲು ಪ್ರಾರಂಭದಲ್ಲಿ ಇದು ಕೆಳಗಡೆ ಗರಿಗಳಲ್ಲಿ, ಹಳೆಯ ಗರಿಗಳಲ್ಲಿ ಮತ್ತು ಕೆಳಗಡೆ ಗರಿಗಳಲ್ಲಿ ಒಂದು ಕಂದು ಬಣ್ಣದ ಕಪ್ಪು ಮಿಶ್ರಿತ ನೀರಿನಿಂದ ತೊಯ್ದಂತ ಕಂದು ಬಣ್ಣದ ಚುಕ್ಕೆಗಳು ಕಾಣಿಸ್ಕೊತವೆ. ನಂತರದಲ್ಲಿ ಈ ಒಂದು ಚುಕ್ಕೆಗಳು ಕೂಡಿಕೊಂಡು ಪೂರ್ತಿ ಗಿಡಗಳನ್ನು ಆವರಿಸಿಕೊಳ್ತದೆ. ಮತ್ತೆ ನಂತರ ನಾವು ರೋಗದ ನಿಯಂತ್ರಣ ಮಾಡಿದಂತಹ ಸಂದರ್ಭದಲ್ಲಿ, ಪ್ರಾರಂಭಿಕ ಹಂತದಲ್ಲಿ ರೋಗವನ್ನು ಗುರುತಿಸಿ ನಿಯಂತ್ರಣ ಮಾಡಿದಂತಹ ಸಂದರ್ಭದಲ್ಲಿ ಈ ಒಂದು ಚುಕ್ಕೆಗಳು ರೋಗದ ಲಕ್ಷಣಗಳು ಮೇಲ್ಗಡೆ ಎಲೆಗಳಿಗೂ ಸಹ ಹರಡ್ತಾ ಹೋಗ್ತದೆ. ನಂತರ ಪೂರ್ತಿ ಎಲೆಗಳು ನೀವು ಯಾವುದೇ ನಿರ್ವಹಣೆ ಕ್ರಮ ತಗೊಳ್ಳದಂತಹ ಪೂರ್ತಿ ಗಿಡ ಈ ಒಂದು ಎಲೆಚಿಕ್ಕೆ ರೋಗದ ಬಾಧೆಗೆ ತುತ್ತಾಗಿ ಮತ್ತೆ ಕಾಯಿಗಳಲ್ಲೂ ಸಹ ಈ ಒಂದು ರೋಗದ ತೀವ್ರತೆ ಜಾಸ್ತಿ ಆಗುತ್ತೆ, ಇಳುವರಿಯಲ್ಲಿ ಸಹ ಕುಂಠಿತವಾಗುತ್ತೆ. ಮತ್ತೆ ನಂತರದಲ್ಲಿ ಈ ಒಂದು ಗಿಡಗಳನ್ನು ನಾವು ಕಳ್ಕೋಬೇಕಾದಂತಹ ಒಂದು ಪರಿಸ್ಥಿತಿ ಆಗುತ್ತೆ. ಅದೇಶದಿಂದ ರೈತರು ಈ ಒಂದು ರೋಗಗಳನ್ನ ಪ್ರಾರಂಭದಲ್ಲೇ ಪತ್ತೆ ಮಾಡಿ ಒಂದು ನಿರ್ವಹಣಾ ಕ್ರಮಗಳನ್ನ, ಸಮಗ್ರ ನಿರ್ವಹಣಾ ಕ್ರಮಗಳನ್ನ ಅಳವಡಿಸಿಕೊಂಡಿದ್ದಾದಲ್ಲಿ ಈ ಒಂದು ರೋಗವನ್ನ ತಡೆಗಟ್ಟಬಹುದು. ಈಗ ಒಂದು ಸಾರಿ ರೋಗ ಇರುವುದನ್ನ ಪತ್ತೆ ಹಚ್ಚಿದ ನಂತರ ಅದು ಪ್ಯಾಚ್ನಲ್ಲಿ ಹರಡುವಂತಹದ್ದು ಅಥವಾ ಹೇಗೆ ಹರಡ್ತದೆ ಇದು? ಯಾವಾಗ ಮುಂಗಾರು ಪ್ರಾರಂಭ ಆಗುತ್ತೆ ಅಂತ ದಿನಗಳಲ್ಲಿ, ಮುಂಗಾರು ಪ್ರಾರಂಭ ಆದಂತಹ ಸಂದರ್ಭದಲ್ಲಿ ಈ ಒಂದು ಕೊಲೊಟೊಟ್ರೈಕಮ್ ಅಥವಾ ಫಿಲ್ಲೋಸ್ಟಿಕ್ಟಾ ಮತ್ತು ಫೆಷಿಯಲಾಪ್ಸಿಸ್ ಅಂತ ಒಂದು ಶಿಲೀಂಧ್ರಗಳು ಬೀಜ ಕಣವನ್ನ ವಾತಾವರಣದಲ್ಲಿ ಬಿಡುಗಡೆ ಮಾಡ್ತವೆ. ಈ ಬೀಜ ಕಣಗಳು ಒಂದು ಮರದಿಂದ ಇನ್ನೊಂದು ಮರಕ್ಕೆ, ಇನ್ನೊಂದು ತೋಟದಿಂದ ಇನ್ನೊಂದು ತೋಟಕ್ಕೆ ಗಾಳಿಯ ಮುಖಾಂತರ ಈ ಒಂದು ಬೀಜ ಕಣಗಳು ಪ್ರಸರಣ ಆಗ್ತವೆ ಮತ್ತು ರೋಗವನ್ನು ಉಂಟು ಮಾಡ್ತವೆ. ಯಾವ ಹಂತದಲ್ಲಿ ಸಿಂಪರಣೆಯನ್ನು ಕೈಗೊಳ್ಳಬೇಕು? ಸಾಮಾನ್ಯವಾಗಿ 10% ರೋಗಗಳು ಕಾಣಿಸಿದಾಗ ಸಿಂಪರಣೆ ಕೈಗೊಳ್ಳಬೇಕು ಅಂತ ಹೇಳುವಂತಹದ್ದು, ಈ ಇದರ ರೋಗದಲ್ಲಿ ಹೇಗೆ ವ್ಯವಸ್ಥೆ? ಯೂಶಲಿ ಸಾಮಾನ್ಯವಾಗಿ ಈ ರೋಗಕ್ಕೆ ಔಷಧಿ ಒಂದೇ ಒಂದು ಮದ್ದು ಆಗೋದಿಲ್ಲ. ಇದಕ್ಕೆ ಸಮಗ್ರ ರೋಗ ನಿರ್ವಹಣೆಯನ್ನ ರೈತರು ಮಾಡಿದ್ಯಾದಲ್ಲಿ ಕೈಗೊಂಡಿದ್ಯಾದಲ್ಲಿ ಈ ಒಂದು ರೋಗವನ್ನ ಸಮರ್ಪಕವಾಗಿ ತಡೆಗಟ್ಟಬಹುದು ಅಂತ ನಾನಾದ್ರೂ ಭಾವಿಸಿದ್ದೇನೆ. ಇದರಲ್ಲಿ ಮೊದಲನೇದಾಗಿ ಒಂದು, ನಾನು ಅವಾಗಲೇ ಹೇಳಿದಂಗೆ, ಒಂದು ರೈತರು ಸ್ವಚ್ಛ ಬೇಸಾಯವನ್ನು ಮಾಡಬೇಕಾಗುತ್ತೆ. ಮತ್ತು ಯಾವ ಗರಿಗಳು, ಕೆಳಗಡೆ ಗರಿಗಳು ರೋಗಕ್ಕೆ ತುತ್ತಾಗಿರ್ತವೆ ಮತ್ತು ಸಿಂಗಾರ ಮತ್ತು ಕಾಯಿಗಳು ರೋಗಕ್ಕೆ ತುತ್ತಾಗುತ್ತವೆ, ಅಂತ ಒಂದು ಗರಿಗಳನ್ನು ಸಿಂಗಾರಗಳನ್ನು ತೆಗೆದು ರೈತರು ಸುಟ್ಟಾಕಬೇಕಾಗುತ್ತೆ. ನಂತರ ಈ ಅಡಿಕೆ ತೋಟದಲ್ಲಿ ಮಧ್ಯದಲ್ಲಿ ಕಾಡು ಮರಗಳನ್ನು ಬೆಳೆಸಿದಂಥ ಸಂದರ್ಭದಲ್ಲಿ ಆ ಒಂದು ಕಾಡು ಮರಗಳನ್ನು ಬೇಸಿಗೆಯಲ್ಲಿ ರಂಬೆ ಕೊಂಬೆಗಳನ್ನು ಕಟ್ ಮಾಡಿ ಪ್ರೂವ್ ಮಾಡೋಂಥ ಅವಶ್ಯಕತೆ ಇದೆ. ಮತ್ತು ಗಾಳಿ ಈ ಒಂದು ಈ ರೀತಿ ಮಾಡೋದರಿಂದ ಗಾಳಿ ಬೆಳಕು ತೋಟದೊಳಗೆ ಪ್ರಸರಣ ಆಗಿ ಈ ಒಂದು ರೋಗ ತೀವ್ರತೆ ಮತ್ತು ರೋಗ ಹರಡುವಿಕೆಯನ್ನು ಕಡಿಮೆ ಮಾಡ್ತದೆ. ನಂತರ ಇದರ ಜೊತೆಗೆ ಬಸಿಗಾಲುವೆಗಳನ್ನು ತೋಡಂಥದ್ದು, ನೀರು ನಿಮ್ಮ ತೋಟದಲ್ಲಿ ನೀರು ನಿಲ್ಲದೆ ರೀತಿ ನೋಡ್ಕೊಳ್ಳುವಂಥದ್ದು ಬಸಿಗಾಲುವೆಗಳನ್ನು ತೋಡಿ, ಮತ್ತು ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯನ್ನು ಸಹ ಮಾಡೋದ್ರಿಂದ ಈ ಒಂದು ರೋಗದ ತೀವ್ರತೆಯನ್ನು ಕಡಿಮೆ ಮಾಡಬಹುದು. ಈ ರೀತಿ ಎಲ್ಲ ಸಮಗ್ರ ರೋಗ ನಿರ್ವಹಣೆ ಜೊತೆಗೆ ಔಷಧಿಯನ್ನು ಉಪಚಾರವನ್ನು ಮಾಡಬೇಕಾಗುತ್ತೆ. ನಾನು ಮೊದಲನೆಯದಾಗಿ ರೈತ ಬಾಂಧವರಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ, ಈ ಒಂದು ರೋಗಾಣು ಬೇಸಿಗೆಯಲ್ಲಿ ಶಿಲೀಂಧ್ರ ಗರಿಗಳ ಕೆಳಗಡೆ ಸಿಂಗಾರದಲ್ಲಿ ಆಶ್ರಯವನ್ನು ಪಡ್ಕೊಂಡಿರೋದ್ರಿಂದ ಮುಂಗಾರು ಪ್ರಾರಂಭ ಆಗೋದಕ್ಕಿಂತ ಮುಂಚಿತವಾಗಿ, ಯೂಶಲಿ ಮೇ ತಿಂಗಳಲ್ಲಿ ಮುಂಗಾರು ಪ್ರಾರಂಭಕ್ಕೆ ಮುಂಚಿತವಾಗಿ ಒಂದು ಬೋಡೋ ದ್ರಾವಣವನ್ನು, ಶೇಕಡ 1 ಬೋಡೋ ದ್ರಾವಣ ಸಿಂಪಡಣೆ ಮಾಡೋದ್ರಿಂದ ಯಾವ ಮೈಸಿಲಿಯಗಳು ಮತ್ತು ಬೀಜಕಣಗಳು ಗರಿಗಳ ಕೆಳಗಡೆ ಮತ್ತು ಶಿಲೀಂಧ್ರದಲ್ಲಿ ಆಶ್ರಯ ಪಟ್ಕೊಂಡಿರ್ತವೋ ಆ ಗರಿಗಳು ಬೋಡೋ ಶೇಕಡ 1 ಬೋಡೋ ದ್ರಾವಣ ಮಿಶ್ರ ಸಿಂಪರಣೆಯಿಂದ ಈ ಒಂದು ಆಶ್ರಯ ಪಡೆದಂಥ ಶಿಲೀಂಧ್ರವನ್ನು ಸಂಪೂರ್ಣವಾಗಿ ನಾಶ ಪಡಬಹುದು. ನಂತರ ಮುಂಗಾರು ಪ್ರಾರಂಭವಾದ ಮೇಲೆ ವಾತಾವರಣದಲ್ಲಿ ಪೂರಕವಾದ ವಾತಾವರಣ ಸೃಷ್ಟಿಯಾದಂಥ ಸಂದರ್ಭದಲ್ಲಿ ಈ ಒಂದು ಬೀಜಕಣ ಮೊಳಕೆ ಒಡೆದು ಬೀಜಕಣವನ್ನು ಉತ್ಪತ್ತಿ ಮಾಡ್ತವೆ. ಅಂಥ ಒಂದು ಸಂದರ್ಭದಲ್ಲಿ ಪುನಃ ಒಂದು ಬೋಡೋ ದ್ರಾವಣವನ್ನು ಶೇಕಡ 1 ಬೋಡೋ ದ್ರಾವಣ ಸಿಂಪಡಣೆ ಮಾಡುವಂಥದ್ದು, ಅಥವಾ ಏನು ಪ್ರೊಫಿಕನೋಸೋಲ್ ಟಿಲ್ಟ್ ಅಂತ ಏನು ಸಿಗುತ್ತೆ, ಪ್ರೊಫಿಕನೋಸೋಲ್ 1 ml 1 ಲೀಟರ್ಗೆ ಮಿಶ್ರಣ ಮಾಡಿಕೊಂಡು ಸಿಂಪಡಣೆ ಮಾಡುವಂಥದ್ದು, ಅಥವಾ ಎಕ್ಸೋಕೊನೋಸೋಲ್ ಕಾಂಟಾ ಪ್ಲಸ್ ಅಂತ ಏನು ಮಾರ್ಕೆಟಲ್ಲಿ ಸಿಗುತ್ತೆ ಅಂತ ಅದನ್ನು ಸಹ 1 ml 1 ಲೀಟರ್ ಮಿಶ್ರಣ ಮಾಡುವಂಥದ್ದು, ಅಥವಾ ಡೈಫೆನ್ಕೋನೋಸಲ್ ಸ್ಕೋರ್ ಅಂತ ಒಂದು ಮಾರ್ಕೆಟಲ್ಲಿ ಯಾವಾಗ ಸಿಗುತ್ತೆ ಅದನ್ನು ಸಹ 1 ml 1 ಲೀಟರ್ ನೀರಿನ ಜೊತೆಗೆ ಮಿಶ್ರಣ ಮಾಡಿಕೊಂಡು ಸ್ಪ್ರೇ ಮಾಡುವಂಥದ್ದನ್ನು, ಇದು ಎಲ್ಲ ನೀವು ಸಿಂಪಡಣೆ ಮಾಡೋಣ ಗಮ್ ಏನು ಅಂಟು ಅಂತ ಏನು ಹೇಳ್ತೀವಿ ಅದನ್ನು 1 ml 1 ಲೀಟರ್ಗೆ ಮಿಶ್ರಣ ಮಾಡುವುದು, ಶಿಲೀಂಧ್ರನಾಶಕದ ಜೊತೆಗೆ ನಾವು ಗಮ್ಮನ್ನು ಸಹ ಅಂಟನ್ನು ಸಹ 1 ml 1 ಲೀಟರ್ ನೀರಿಗೆ ಮಿಶ್ರಣ ಮಾಡಿಕೊಂಡು ಸ್ಪ್ರೇ ಮಾಡೋದಾದಲ್ಲಿ ಈ ಒಂದು ಎಲೆಚಿಕ್ಕೆ ರೋಗವನ್ನು ಸಮರ್ಪಕವಾಗಿ ತಡೆಗಟ್ಟಬಹುದು. ನಾನು ಮೇಲೆ ಹೇಳಿದ ಯಾವುದಾದರೂ ಶಿಲೀಂಧ್ರನಾಶಕಗಳು ಇಪ್ಪತ್ತೈದರ 30 ದಿನ ಅಂತರದಲ್ಲಿ ನೀವು ಸಿಂಪಡಣೆ ಮಾಡಿದ್ಯಾದಲ್ಲಿ ಈ ಒಂದು ರೋಗವನ್ನು ಸಮರ್ಪಕವಾಗಿ ತಡೆಗಟ್ಟಬಹುದು. ಮೊದಲನೇದಾದ್ರು ಮುಂಗಾರು ಪ್ರಾರಂಭದಿಂದ ಮುಂಚಿತವಾಗಿ ಶೇಕಡ 1 ಬೋಡೋ ದ್ರಾವಣವನ್ನು ಸಿಂಪಡಣೆ ಮಾಡುವುದು, ನಂತರ ಮುಂಗಾರು ಪ್ರಾರಂಭ ಆದಂಥ ತದನಂತರದಲ್ಲಿ ಶೇಕಡ 1 ಬೋಡೋ ದ್ರಾವಣ ಅಥವಾ ಪ್ರೊಫಿಕನೋಸೋಲ್ 1 ml 1 ಲೀಟರ್ ನೀರಿಗೆ ಮಿಶ್ರಣ ಮಾಡ್ಕೊಂಡು ಸಿಂಪಡಣೆ ಮಾಡೋದು, ಅಥವಾ ಎಕ್ಸೋಕೊನೋಸೋಲ್ 1 ml 1 ಲೀಟರ್ ನೀರಿಗೆ ಸಿಂಪಡಣೆ ಮಾಡಬಹುದು, ಅಥವಾ ಡೈಫೆನ್ಕೋನೋಸೋಲ್ 1 ml 1 ಲೀಟರ್ ಮಿಶ್ರಣ ಮಾಡೋದ್ರ ಜೊತೆಗೆ ಅಂಟನ್ನು 1 ml ಬೆರೆಸ್ಕೊಂಡು ಸಿಂಪಡಣೆ ಮಾಡಿದೆಯಾದಲ್ಲಿ ಈ ಒಂದು ರೋಗವನ್ನು 2-3 ಶಿಲೀಂಧ್ರನಾಶಕಗಳು ಸ್ಪರ್ಶ ಮತ್ತು ಅಂತರ್ವ್ಯಾಪಿ ಶಿಲೀಂಧ್ರನಾಶಕಗಳನ್ನು 25-30 ದಿನಗಳ ಅಂತರದಲ್ಲಿ ಸಿಂಪಡಣೆ ಮಾಡಿದ್ಯಾದಲ್ಲಿ ಈ ರೋಗವನ್ನು ಸಮರ್ಪಕವಾಗಿ ತಡೆಗಟ್ಟಬಹುದು. ಈಗ ಏಕಕಾಲದಲ್ಲಿ ಕೊಳೆ ರೋಗ ಮತ್ತು ಎಲೆ ಚುಕ್ಕಿ ರೋಗ ಕೂಡ ಬಾಧಿಸುವುದಕ್ಕೆ ಸಾಧ್ಯತೆ ಇದೆಯೋ, ಮತ್ತು ಒಂದೇ ಸಿಂಪರಣೆಯಲ್ಲಿ ಎರಡನ್ನೂ ಕೂಡ ಹತೋಟಿ ಮಾಡಬಹುದಾ? ಇದು ಏಕಕಾಲದಲ್ಲಿ ಕೊಳೆ ರೋಗ ಮತ್ತು ಎಲೆ ಚುಕ್ಕಿ ರೋಗ ಸಹ ನಾವು ಬರುವಂತದನ್ನ ತೋಟಗಳಲ್ಲಿ ಅಡಿಕೆ ತೋಟಗಳಲ್ಲಿ ಕಾಣ್ತೇವೆ. ಅದರ ದೇಶದಿಂದ ನೀವು ರೈತ ಬಾಂಧವರು, ನಾನು ಈ ಉತ್ತರ ಕನ್ನಡದಲ್ಲಿ ಗಮನಿಸಿದಂಗೆ ರೈತ ಬಾಂಧವರು ಇಲ್ಲಿವರೆಗೆ ಕೊಳೆ ರೋಗವನ್ನು ನಿರ್ವಹಣೆ ಮಾಡೋದಕ್ಕೆ ಸಿಂಗಾರಕ್ಕೆ ಮಾತ್ರ ಸಿಂಪಡಣೆಯನ್ನು ತಗೋತಿದ್ರು, ಸಿಂಗಾರಕ್ಕೆ ಮಾತ್ರ ಸಿಂಪಡಣೆ ತಗೋತಿದ್ರು. ಇತ್ತೀಚಿನ ದಿನಗಳಲ್ಲಿ ಕೊಳೆ ರೋಗದ ಜೊತೆಗೆ ಎಲೆಚಿಕ್ಕೆ ರೋಗವು ಸಹ ಬಾಧೆ ಉಂಟು ಮಾಡ್ತಾ ಇದ್ರಿಂದ ನೀವು ಏನು ಶೇಕಡ 1 ಬೋಡೋ ದ್ರಾವಣ ಮುಂಗಾರು ಪ್ರಾರಂಭಕ್ಕಿಂತ ಮುಂಚಿತವಾಗಿ ಸಿಂಪಡಣೆಯನ್ನು ತಗೋತೀರಾ, ಆವಾಗ ಶೇಕಡ 1 ಬೋಡೋ ದ್ರಾವಣವನ್ನು ಸಿಂಗಾರ ಪ್ಲಸ್ ಎಲೆ ಮತ್ತು ತೆಂಡೆ, ಏನು ಹೇಳ್ತೀರ ತೆಂಡೆ, ಎಲ್ಲ ಎಲೆ ಮತ್ತೆ ಸಿಂಗಾರ ಮತ್ತೆ ತೆಂಡೆಗೆ ಪೂರ್ತಿ ಗಿಡಕ್ಕೆ ನೀವು ಸಿಂಪಡಣೆ ಮಾಡಿದ್ಯಾದಲ್ಲಿ ಈ ಒಂದು ಕೊಳೆ ರೋಗ ಮತ್ತೆ ಎಲೆಚಿಕ್ಕೆ ರೋಗ ಎರಡನ್ನೂ ಸಹ ಒಂದೇ ಒಂದು ಶಿಲೀಂಧ್ರನಾಶಕವಾದಂಥ ಬೋಡೋ ದ್ರಾವಣ ಶೇಕಡ 1 ಬೋಡೋ ದ್ರಾವಣ ತಡೆಗಟ್ಟಬಹುದು. ತದನಂತರ ಏನು ನಾನು ಪ್ರೊಫಿಕನೋಸೋಲ್ ಆದಂತ ಏನು ಹೇಳಿದೆ, ಅಥವಾ ಕೆಲವು ಡೈಫೆನ್ಕೋನೋಸೋಲ್ ಆಗಿರ್ಬೋದು ಅಥವಾ ಎಕ್ಸೋಕೋನೋಸೋಲ್ ಆಗಿರ್ಬೋದು, ಇವನ್ನೂ ಸಹ ಈ ಒಂದು ಶಿಲೀಂಧ್ರನಾಶಕಗಳನ್ನು ಸಹ ನೀವು ಪೂರ್ತಿ ಸಿಂಗಾರ ಎಲೆ ಮತ್ತು ತೆಂಡೆಗೆ ಸಿಂಪಡಣೆ ಮಾಡೋದಾದಲ್ಲಿ ಈ ಎರಡೂ ರೋಗವನ್ನು ನೀವು ಈ ಶಿಲೀಂಧ್ರನಾಶಗಳಿಂದ ನೀವು ತಡೆಗಟ್ಟಬಹುದು. ಈಗ ಕೊಳೆ ರೋಗ ವಿಚಾರಕ್ಕೆ ಬಂದಾಗ ಪ್ರಮುಖವಾಗಿ ಮಳೆಗಾಲದಲ್ಲಿ ಮಲೆನಾಡು ಪ್ರದೇಶದಲ್ಲಿ ಅಥವಾ ಎಲ್ಲೆಲ್ಲ ಅಡಿಕೆ ಬೆಳೀತಾರೋ ಅಲ್ಲೆಲ್ಲವೂ ಕೂಡ ಈ ಕೊಳೆ ರೋಗ ಬಾಧಿಸುತ್ತದೆ. ಇದರ ಒಂದು ಲಕ್ಷಣಗಳು ಯಾವ ರೀತಿ ಗುರುತಿಸುವಂತಹದ್ದು ಮತ್ತು ಯಾವ ರೀತಿ ಹರಡುತ್ತದೆ, ನಿರ್ವಹಣಾ ಕ್ರಮ ಹೇಗೆ? ಈಗ ಕೊಳೆ ರೋಗನೂ ಸಹ ಇದು ಮೊದಲಿನಿಂದನೂ ಸಹ ಈ ಒಂದು ಮಲೆನಾಡು ಭಾಗ ಅಥವಾ ಕರಾವಳಿ ಪ್ರದೇಶದಲ್ಲಿ ಇದೊಂದು ಈ ಒಂದು ರೋಗದ ತೀವ್ರತೆ ಮೊದಲಿಂದನೂ ಸಹ ಇದೆ, ಈಗಲೂ ಸಹ ಅದು ಮುಂದುವರಿತಾ ಇದೆ. ಈ ಒಂದು ಶಿಲೀಂಧ್ರ ಈ ಒಂದು ರೋಗನೂ ಸಹ ಆಗಿದೆ. ಯೂಶಲಿ ಏನು ಯಕೋಮಿನ್ ಅಂತ ಏನು ಹೇಳ್ತೀವಿ, ಪೊಟಾಷಿಯಂ ಫಾಸ್ಫನೇಟ್ ಅಂತ ಏನು ಹೇಳ್ತೀವಿ, ಅದು ಸಹ ಈ ಒಂದು ಕೊಳೆ ರೋಗವನ್ನು ನಿರ್ವಹಣೆ ಮಾಡೋದಲ್ಲಿ ಸಫಲವಾಗಿದ್ದಾವೆ. ಬಟ್ ಅದನ್ನು ಸಹ ಸಿಂಪಡಣೆಯನ್ನು ಮಾಡ್ಬೋದು. ಬೋಡೋ ದ್ರಾವಣದ ಜೊತೆಗೆ ನೀವು ಮಧ್ಯದಲ್ಲಿ ಈಗ 3-4 ಸಿಂಪಡಣೆಯನ್ನು ಬೋಡೋ ದ್ರಾವಣವನ್ನೇ ಸಿಂಪಡಣೆ ಮಾಡೋದ್ರ ಬದಲು ಮೊದಲೇ ಮುಂಜಾಗ್ರತವಾಗಿ ಮೊದಲನೇ ಬೋಡೋ ದ್ರಾವಣವನ್ನು ಶೇಕಡ 1 ಬೋಡೋ ದ್ರಾವಣ ಸಿಂಪಡಣೆ ಮಾಡಬೇಕಾಗತ್ತೆ. ತದನಂತರ ಒಂದು ಏನು ಪೊಟಾಷಿಯಂ ಫಾಸ್ಫನೇಟ್ ಅಂತ ಏನು ಹೇಳ್ತೀನಿ, ಅದನ್ನು 3 ML 1 ಲೀಟರ್ ಗೆ ಮಿಶ್ರಣ ಮಾಡ್ಕೊಂಡು ಸಿಂಪಡಣೆ ಮಾಡುವಂಥದ್ದು, ತದನಂತರ ಮತ್ತೆ ಬೋಡೋ ದ್ರಾವಣ ಸಿಂಪಡಣೆ ಮಾಡುವಂಥದ್ದು ಮಾಡಿದ್ಯಾದಲ್ಲಿ ಏನು ರೋಗ ನಿರೋಧಕ ಶಕ್ತಿ, ಯಾವ ಶೈಲಿಯಿಂದ ರೋಗ ನಿರೋಧಕ ಶಕ್ತಿ ಬೆಳೆಸ್ಕೊತದೆ ಅದನ್ನು ನಾವು ತಡೆಗಟ್ಟಬಹುದಾಗಿದೆ, ಮತ್ತೆ ಈ ಒಂದು ರೋಗವನ್ನು ಪರಿಣಾಮಕಾರಿಯಾಗಿ ಸಹ ತಡೆಗಟ್ಟಬಹುದಾಗಿದೆ. ಇವತ್ತು ಏನು ಈ ಬೋಡೋ ದ್ರಾವಣ ಹಳೆಯ ಒಂದು ಶಿಲೀರನಾಶಕವಾದರೂ ಸಹ ಟಿಲ್ ಟುಡೇ ವೆರಿ ಬಹಳ ಪರಿಣಾಮಕಾರಿಯಾಗಿ ಈ ಒಂದು ಎಸ್ಪೆಷಲಿ ಈ ಒಂದು ಫೈಟೋಪ್ತರ ಡಿಸೀಸ್ ಅನ್ನ ನಿರ್ವಹಣೆ ಮಾಡೋದ್ರಲ್ಲಿ ಬಹಳ ಮುಖ್ಯ ಪಾತ್ರವನ್ನು ಈ ಒಂದು ಬೋಡೋ ದ್ರಾವಣವನ್ನು ವಹಿಸ್ತೈತೆ. ಮತ್ತೆ ರೈತರು ಬಂದವರು ಈ ಒಂದು ಬೋಡೋ ದ್ರಾವಣವನ್ನು ತಯಾರು ಮಾಡಿಕೊಳ್ಳೋದ್ರು ಸಹ ಹೆಚ್ಚಿನ ಗಮನ ವಹಿಸಿ, ಮತ್ತೆ ರೈತರಿಗೂ ಸಹ ಈ ಒಂದು ಕಡಿಮೆ ಖರ್ಚು ಸಹ ಆಗುತ್ತೆ. ಬೋಡೋ ದ್ರಾವಣಕ್ಕೆ ಬಹಳ ಏನು ಜಾಸ್ತಿ ಏನು ರೇಟ್ ಏನಿಲ್ಲ, ಏನು ಮೈಲ್ತುತ್ತ ಮತ್ತೆ ಸುಣ್ಣ ಇವೆರಡೂ ಸಹ ಕಡಿಮೆ ಚೀಪರ್ ರೇಟಲ್ಲಿ ಸಿಗೋದ್ರಿಂದ ಈ ಬೋಡೋ ದ್ರಾವಣವನ್ನು ತಯಾರು ಮಾಡಿಕೊಂಡು ಪರಿಣಾಮಕಾರಿ ಈ ಒಂದು ಮಲೆನಾಡು ಭಾಗದಲ್ಲಿ ಬರುವಂಥ ಒಂದು ಕೊಳೆ ರೋಗವನ್ನು ಪರಿಣಾಮಕಾರಿಯಾಗಿ ತಡೆಗಟ್ಟಬಹುದು ಅಂತ ನಾನಾದರೂ ಭಾವಿಸಿದ್ದೇನೆ. ಕೊಳೆ ರೋಗ ನಿಯಂತ್ರಣ ಮೀರಿ ಹೋದರೆ ಅದು ತುದಿ ಕೊಳೆ ರೋಗ ಅಥವಾ ಬಡರಟ್ಟಿಗೂ ಕೂಡ ಕಾರಣ ಆಗ್ತದೆ ಅಂತ ಕೇಳಿದ್ವಿ, ಈ ಬಗ್ಗೆ ಹೇಳಿ. ಯೂಶಲಿ ಏನು ಫೈಟೋಪ್ತರ ಮೀಡಿಯಂ ಅಂತ ಏನು ಶಿಲೀಂಧ್ರ ಏನು ಹೇಳಿದೆ ಅದೇ ಶಿಲೀಂಧ್ರ ಏನು ಬಡ್ರಾಟ್ ಸುಳಿ ಕೊಳೆ ರೋಗನು ಸಹ ಉಂಟು ಮಾಡ್ತದೆ. ಈ ಸುಳಿ ಕೊಳೆ ರೋಗದಲ್ಲಿ ಎರಡು ವಿಧವಾದ ಸುಳಿ ಕೊಳೆ ರೋಗಗಳು ಬರ್ತವೆ, ಒಂದು ಬಡ್ರಾಟ್ ಇನ್ನೊಂದು ಕ್ರೌನ್ ರಾಟ್ ಅಂತ ಕರಿತೀವಿ. ಎರಡೂ ಸಹ ಎರಡೂ ಕೊಳೆ ರೋಗಗಳು ಒಂದು ಸೇಮ್ ಶಿಲೀಂಧ್ರ ಏನು ಫೈಟೋಪ್ತರ ಮೀಡಿಯಂ ಅಂತ ಏನು ಹೇಳ್ತೀವಿ ಅದೇ ಶಿಲೀಂಧ್ರ ಉಂಟು ಮಾಡ್ತದೆ. ನೀವು ಈ ಒಂದು ಬಡ್ರಾಟ್ ಎಸ್ಪೆಷಲಿ ಮಲೆನಾಡು ಭಾಗ ಮತ್ತು ಕರಾವಳಿ ಪ್ರದೇಶದಲ್ಲಿ ಯಥೇಚ್ಛವಾಗಿ ಮಳೆ ಬೀಳೋದ್ರಿಂದ ಈ ಒಂದು ಭಾಗದಲ್ಲಿ ನಾನು ಗಮನಿಸಿದಂಗೆ 2000 ರಿಂದ 3000 mm ಮುಂಗಾರಲ್ಲಿ ಮಳೆ ಬೀಳ್ತದೆ. ಇಂಥ ಒಂದು ಮಳೆ ಬಿದ್ದಂಥ ಸಂದರ್ಭದಲ್ಲಿ ಪೂರಕವಾದ ವಾತಾವರಣ ಸೃಷ್ಟಿಯಾದಂಥ ಸಂದರ್ಭದಲ್ಲಿ ಜೀನುಗು ಮಳೆ, ಮೋಡ ಮುಸುಕಿದ ವಾತಾವರಣ, ಕಡಿಮೆ ಉಷ್ಣಾಂಶ, ಅಧಿಕ ತೇವಾಂಶ ಸೃಷ್ಟಿಯಾದಂಥ ಸಂದರ್ಭದಲ್ಲಿ ಈ ಒಂದು ಬಡ್ರಾಟ್ ಅಂತ ಒಂದು ರೋಗ ಈ ಒಂದು ಮಲೆನಾಡು ಭಾಗ ಮತ್ತು ಕರಾವಳಿ ಪ್ರದೇಶದಲ್ಲಿ ಕಾಣಿಸ್ಕೊಳ್ಳುತ್ತೆ. ಏನು ಬಡ್ರಾಟ್ ಅಂತ ಅಂದರೆ ಸುಳಿ ಗರಿಗಳು, ಸುಳಿ ಭಾಗ ಅಥವಾ ಸುಳಿ ಗರಿಗಳು ಮೊದಲು ಕಂದು ಬಣ್ಣಕ್ಕೆ ತಿರುಗಿ ಒಣಗೋಗ್ತವೆ, ಬಾಡ್ತದೆ ಮತ್ತೆ ಒಣಗೋಗ್ತದೆ. ಆ ಒಂದು ಸುಳಿ ಭಾಗವನ್ನು ನೀವು ಸ್ವಲ್ಪ ಮೇಲ್ಗಡೆ ಎಳೆದ್ರೆ ಪುಲ್ ಮಾಡಿದ್ರೆ ಪೂರ್ತಿ ಸುಳಿ ನಿಮ್ಗೆ ಬಂದ್ಬಿಡುತ್ತೆ. ಆ ಬೇಸಲ್ಲಿ ನೀವು ಆ ಒಂದು ಸುಳಿ ಬೇಸ ಕೆಳಗಡೆ ಕೊಳತಂತ ಒಂದು ವಾಸನೆ, ಮೀನಿನ ವಾಸನೆ ನೀವು ಕಾಣಿಸ್ಕೊಳ್ತದೆ. ಇದು ಒಂದು ರೋಗದ ಲಕ್ಷಣ. ನೀವು ಯಾವ ಮರಗಳು ಈ ಒಂದು ಬಡ್ರಾಟ್ ಸುಳಿ ಕೊಳೆ ರೋಗಕ್ಕೆ ತುತ್ತಾಗಿರ್ತವೋ ಆ ಒಂದು ಸುಳಿಯನ್ನು ಹೊರಗಡೆ ತೆಗೆದು ಆ ಒಂದು ಸುಳಿ ಭಾಗವನ್ನು ಸ್ವಚ್ಛ ಮಾಡಿ ಅದಕ್ಕೆ ಏನು 1% ಬೋಡೋ ದ್ರಾವಣವನ್ನು ಅಥವಾ 10% ಬೋಡೋ ದ್ರಾವಣವನ್ನು ನೀವು ಲೇಪನ ಮಾಡಬೇಕಾಗತ್ತೆ. ಪೇಸ್ಟ್ ಅದೇ 10% ಬೋಡೋ ದ್ರಾವಣವನ್ನು ನೀವು ಲೇಪನ ಮಾಡಬೇಕಾಗತ್ತೆ ಆ ಸುಳಿ ಜಾಗದಲ್ಲಿ. ಮತ್ತೆ ತದನಂತರ ಆ ಸುಳಿ ಜಾಗಕ್ಕೆ ಮಳೆ ನೀರು ಹೋಗದೆ ಇರೋ ರೀತಿ ಏನಾರ ಒಂದು ಪ್ಲಾಸ್ಟಿಕ್ ಕವರಲ್ಲಿ ನೀವು ಕಟ್ಟಬೇಕಾಗುತ್ತೆ. ಯಾವ ಮಳೆ ನೀರು ಆ ಸುಳಿ ಭಾಗದಲ್ಲಿ ಶೇಖರಣೆ ಆದಂಥ ಸಂದರ್ಭದಲ್ಲಿ ಆ ಸುಳಿಯಲ್ಲಿ ಕೊಳೆಯೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಆ ಒಂದು ಶಿಲೀಂಧ್ರ ಆ ಸುಳಿ ಭಾಗಕ್ಕೆ ಸೇರ್ಕೊಂಡಂಥ ಸಂದರ್ಭದಲ್ಲಿ ಫೈಟೋಪ್ತರ ಮೀಡಿ ಅಂತ ಶಿಲೀಂಧ್ರ ಈ ಒಂದು ಕೊಳೆ ರೋಗವನ್ನು ಉಂಟು ಮಾಡ್ತವೆ. ಅದೇ ಆದ್ದರಿಂದ ಈ ಸುಳಿ ಭಾಗವನ್ನು ಯಾವ ಮರಗಳು ರೋಗಕ್ಕೆ ತುತ್ತಾದಂಥ ಒಂದು ಸಂದರ್ಭದಲ್ಲಿ ಸುಳಿ ಭಾಗವನ್ನು ಹೊರಗಡೆ ತೆಗೆದು ಸ್ವಚ್ಛ ಮಾಡಿ 10% ಬೋಡೋ ಲೇಪನವನ್ನು ಮಾಡಿ ಮತ್ತು ನಂತರ ಸುಳಿ ಜಾಗಕ್ಕೆ ಮಳೆ ನೀರು ಹೋಗದೇ ಇರೋ ರೀತಿ ನೀವು ಮುಂಜಾಗ್ರತವನ್ನು ವಹಿಸಬೇಕಾಗುತ್ತೆ. ಒಂದು ನಾನು ಅವಾಗಲೇ ಹೇಳಿದೆ, ಎರಡು ರಾಟ್ಗಳು ಕೊಳೆ ರೋಗಗಳು ಬರ್ತವೆ. ಇದು ಸುಳಿ ಕೊಳೆ ರೋಗ ಬಡ್ ರಾಟು, ಇನ್ನೊಂದು ಕ್ರೌನ್ ರಾಟ್ ಅಂತ ಬರುತ್ತೆ. ಈ ಕ್ರೌನ್ ರಾಟ್ ಇಲ್ಲಿ ರೋಗದ ಲಕ್ಷಣಗಳು ಯಾವ ರೀತಿ ಇರ್ತವೆ ಅಂದರೆ ಕೆಳಗಡೆ ಗರಿಗಳು ಮೊದಲು ಹಳದಿ ಆಗ್ತವೆ, ನಂತರ ಬಾಡ್ತವೆ, ನಂತರ ಒಣಗೋಗ್ತವೆ ಗರಿಗಳು, ಕೆಳಗಡೆ ಗರಿಗಳು. ತದನಂತರ ಮೇಲ್ಗಡೆ ಹೋಲ್ಸ್ ಅಂತ ಏನು ಹೇಳ್ತೀವಿ ಆ ಗರಿಗಳು ಸಹ ಈ ರೀತಿ ಹಳದಿ ಆಗ್ತವೆ, ಬಾಡ್ತವೆ ಮತ್ತು ಒಣಗೋಗ್ತವೆ. ಇದು ಪೂರ್ತಿ ರೋಗದ ತೀವ್ರತೆ ಜಾಸ್ತಿ ಆದಂತಹ ಸಂದರ್ಭದಲ್ಲಿ ಪೂರ್ತಿ ಗರಿಗಳು ಸುಳಿ ಎಲ್ಲ ಒಣಗೋಗ್ ಪ್ರಾರಂಭದಲ್ಲಿ ಕೆಳಗಡೆ ಗರಿಗಳು, ನಂತರ ಮೇಲ್ಗಡೆ ಗರಿಗಳು ಸಹ ಒಣಗೋಗ್ಬಿಟ್ಟು ಪೂರ್ತಿ ಗಿಡ ಪೂರ್ತಿ ಗರಿಗಳೆಲ್ಲ ಎಲ್ಲ ಹಳದಿಯಾಗಿ ಬಾಡಿ ಮತ್ತೆ ಒಣಗೋಗಿ ಅಲ್ಲೇ ಬುಡದಲ್ಲೇ ಅವು ಅಟ್ಯಾಚ್ ಆಗಿರ್ತವೆ. ಇದು ರೋಗದ ಲಕ್ಷಣ. ಈ ಒಂದು ರೋಗವನ್ನು ಸಹ ನೀವು ಕ್ರೌನ್ ರಾಟ್ ಏನು ಈ ಒಂದು ರೋಗದ ಲಕ್ಷಣ ಕಂಡು ಬಂದಂಥದ್ದಲ್ಲಿ ನೀವು ಏನು ಬೇಸಲ್ ರೈಸೋಸ್ಪಿಯರ್ ಝೋನ್ ಅಂತ ಏನು ಹೇಳ್ತೀವಿ ಆ ಬುಡಕ್ಕೆ ನೀವು 1% ಬೋಡೋ ದ್ರಾವಣವನ್ನು ಹಾಕಂಥದ್ದನ್ನು ಮಾಡಿದ್ರೆ ಈ ಒಂದು ರೋಗವನ್ನು ಸಮರ್ಪಕವಾಗಿ ನೀವು ಕ್ರೌನ್ ರಾಟಮ್ಮ ರೋಗವನ್ನು ತಡೆಗಟ್ಟಬಹುದು. ಬಹಳ ಸಂತೋಷ ಡಾಕ್ಟರ್ ಪ್ರಸಾದ್ ಅವರೇ. ಅಡಿಕೆ ಬೆಳೆಯಲ್ಲಿ ಬಾಧಿಸುವಂತಹ ಎಲೆ ಚುಕ್ಕಿ ರೋಗ ಮತ್ತು ಕೊಳೆ ರೋಗ ಮತ್ತು ಕ್ರೌನ್ ರಾಟ್ ಅಥವಾ ಏನು ಬಡ್ ರಾಟ್ ಅಂತ ಹೇಳ್ತೀವಿ, ಈ ರೋಗಗಳ ಒಂದು ಲಕ್ಷಣಗಳು ಯಾವ ರೀತಿ ಇರ್ತವೆ, ಯಾವ ರೀತಿ ಸಮಗ್ರವಾಗಿ ರೋಗಗಳನ್ನು ನಿರ್ವಹಣೆ ಮಾಡಬಹುದು ಎನ್ನುವುದರ ಬಗ್ಗೆ ಬಹಳಷ್ಟು ವಿಚಾರವನ್ನ ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದೀವಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಅಡಿಕೆ ಬೆಳೆಯಲ್ಲಿ ಎಲೆ ಚುಕ್ಕೆ ಹಾಗೂ ಕೊಳೆ ರೋಗದ ಸಮಗ್ರ ನಿರ್ವಹಣೆ ಈ ಕುರಿತು ಶಿರಸಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಪ್ರಸಾದ್ ಪಿಎಸ್ ಅವರೊಡನೆ ಸಂದರ್ಶನ ಪ್ರಸಾರವಾಯಿತು. ಈಗ ಆರೋಗ್ಯ ಮಾಹಿತಿ. ಹಿಪ್ಲಿ ಎನ್ನುವಂತಹದ್ದು ಹಣ್ಣಾಗದೇ ಇರುವಂತಹ ಕಾಯಿ ಗೊಂಚಲುಗಳುಳ್ಳ ಪೊದೆ ಸಸ್ಯ. ಇದನ್ನು ಅಥರ್ವವೇದದಲ್ಲಿ ರಸಾಯನ ಅಥವಾ ಟಾನಿಕ್ ಎಂದು ಕೂಡ ಗುರುತಿಸಲಾಗಿದೆ. ಇದರ ವೈಜ್ಞಾನಿಕ ಹೆಸರು ಪೈಪರ್ ಲಾಂಗಮ್ ಎನ್ನುವಂತಹದ್ದು. ಇದು ಬಹುವಾರ್ಷಿಕ ಔಷಧಿ, ತೆವಳು ಬಳ್ಳಿಯಾಗಿದ್ದು ಪೈಪರೇಸಿಯ ಕುಟುಂಬಕ್ಕೆ ಸೇರಿದೆ. ಕಾಂಡವು ಬಳ್ಳಿಯ ಹಾಗೆ ನೀಳವಾಗಿದ್ದು ನೆಲದ ಮೇಲೆ ಹರಡಿಕೊಂಡು ಇಲ್ಲವೇ ಬೇರೆ ಗಿಡಗಳಿಗೆ ಸುತ್ತಿಕೊಂಡು ಬೆಳೆಯುವಂತಹ ಗುಣವನ್ನು ಹೊಂದಿದೆ. ಎಲೆಗಳು ಹೃದಯದ ಆಕಾರದಲ್ಲಿರ್ತವೆ, ಪರ್ಯಾಯವಾಗಿ ಜೋಡಣೆಯಾಗೊಂಡಿರ್ತದೆ. ಕಾಯಿಯು ಕಪ್ಪು ಮಿಶ್ರಿತ ಹಸಿರು ಬಣ್ಣದಲ್ಲಿದ್ದು ಗಟ್ಟಿಯಾಗಿದ್ದು ಒಂದು ಅಂಗುಲ ಉದ್ದವಾಗಿರುತ್ತದೆ. ಚೆನ್ನಾಗಿ ಬಸಿದು ಹೋಗುವಂತಹ ಫಲವತ್ತಾದ ಗೋಡು ಮಣ್ಣಿನಲ್ಲಿ ಇದನ್ನು ಚೆನ್ನಾಗಿ ಬೆಳೀಬಹುದು. ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯವುಳ್ಳ ಜಮ್ಮಿಟ್ಟಿಗೆ ಮಣ್ಣಿನಲ್ಲಿಯೂ ಕೂಡ ಇದನ್ನು ಬೆಳೀಬಹುದು. ಉಷ್ಣತೆಯುಳ್ಳಂತಹ ತೇವಭರಿತ ಹವಾಗುಣ ಇದಕ್ಕೆ ಸೂಕ್ತವಾಗಿದೆ. ಹೆಚ್ಚು ಮಳೆಯಾಗುವ ಹಾಗೂ ಹೆಚ್ಚಿನ ತೇವಾಂಶವುಳ್ಳಂತಹ ಪ್ರದೇಶಗಳಲ್ಲಿ ಯಶಸ್ವಿಯಾಗಿ ಬೆಳೀಬಹುದು. ಹಿಪ್ಲಿಯನ್ನು ಬೀಜಗಳು, ಕಂದು, ಬೇರು ಬಿಟ್ಟಂತಹ ಬಳ್ಳಿಯ ತುಂಡುಗಳಿಂದ ಅಥವಾ ಬಲಿತ ಕೊಂಬೆಗಳ ಗೂಟಿ ಕಟ್ಟುವಿಕೆಯಿಂದ ಅಭಿವೃದ್ಧಿಪಡಿಸಬಹುದು. 3-5 ಗೇಣುಗಳುಳ್ಳ ಬೇರು ಬಿಟ್ಟಂತಹ ಕಾಂಡದ ತುಂಡುಗಳು ಸಸ್ಯಾಭಿವೃದ್ಧಿಗೆ ಒಳ್ಳೆಯದು. ಅವುಗಳು ಬೇರೂರುವ ಪ್ರಮಾಣವು ಕೂಡ ಹೆಚ್ಚಾಗಿರುತ್ತದೆ. ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಕಂದುಗಳು ಚೆನ್ನಾಗಿ ಸ್ಥಿರಗೊಳ್ಳುತ್ತವೆ. ಹೆಚ್ಚು ನೀರು ನಿಲ್ಲುವಂತಹ ಪ್ರದೇಶವಾಗಿದ್ದರೆ ಬಳ್ಳಿಯು ಸೊರಗಿ ಹೋಗುವಂತಹ ಸಾಧ್ಯತೆ ಕೂಡ ಇರುತ್ತದೆ. ಇದನ್ನು ತಪ್ಪಿಸಬೇಕಿದ್ರೆ ಸೂಕ್ತ ಬಸಿಗಾಲುವೆಯ ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ. ಮಾರ್ಚ್ ಏಪ್ರಿಲ್ ತಿಂಗಳುಗಳಲ್ಲಿ ಬೇರು ಬಿಡಲು ಪಾಲಿಥೀನ್ ಸಸಿ ಮಡಿಯಲ್ಲಿ ನಾಟಿ ಮಾಡಲಾದ ಬಳ್ಳಿ ತುಂಡುಗಳು ಮೇ ತಿಂಗಳಿನಲ್ಲಿ ಮುಖ್ಯ ಭೂಮಿಯಲ್ಲಿ ನಾಟಿ ಮಾಡುವುದಕ್ಕೆ ಸಿದ್ಧವಾಗ್ತವೆ. ಹಿಪ್ಲಿಯಲ್ಲಿ ಉಪಯುಕ್ತವಾದಂತಹ ಭಾಗಗಳು ಅಂತಂದರೆ ಬೇರು ಮತ್ತು ಪಕ್ವವಾಗದ ಹಣ್ಣು ಅಥವಾ ಕಾಯಿಗಳು. ಇದರಲ್ಲಿ ರೆಸಿನ್, ಪಿಷ್ಟದ ಅಂಶ, ಅಂಟು, ಪೈಪರಿನ್ ಮತ್ತು ಪಿಪ್ಲರಿಟಿನ್ ಎನ್ನುವಂತಹ ಆಲ್ಕಲಾಯ್ಡ್ಗಳಿರ್ತವೆ. ತಾಜಾ ಹಿಪ್ಪಲಿಗಿಂತ ಒಣಗಿದ ಹಿಪ್ಪಲಿಯು ಹೆಚ್ಚು ಔಷಧೀಯ ಗುಣವನ್ನು ಹೊಂದಿರುತ್ತದೆ. ಹಿಪ್ಲಿಯಲ್ಲಿರುವಂತಹ ಔಷಧೀಯ ಗುಣಗಳನ್ನು ಈ ರೀತಿಯಾಗಿ ಹೇಳಬಹುದು. ನೆಗಡಿ, ಕೆಮ್ಮು ಮತ್ತು ಗಂಟಲು ನೋವು ಇದ್ದಲ್ಲಿ 1 ಚಮಚೆ ಹಿಪ್ಲಿ ಪುಡಿಯನ್ನು ಜೇನುತುಪ್ಪದೊಂದಿಗೆ ಬೆರೆಸಿ ದಿವಸಕ್ಕೆ 2 ಬಾರಿ ಸೇವಿಸಬೇಕು. ಸ್ವರ ಒಡೆದಿದ್ದಲ್ಲಿ ಹಿಪ್ಲಿ, ಹಿಪ್ಲಿಯ ಬೇರು, ಕಾಳುಮೆಣಸು ಮತ್ತು ಶುಂಠಿಗಳನ್ನು ಸಮಭಾಗ ತೆಗೆದುಕೊಂಡು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರಬೇಕು. ಇದನ್ನು 1 ಚಮಚೆಯಷ್ಟನ್ನು ಜೇನಿನೊಂದಿಗೆ ಬೆರೆಸಿ ದಿನಕ್ಕೆ 3 ಬಾರಿ ಸೇವಿಸಬೇಕು. ಇದೇ ಪುಡಿಯನ್ನು ಹೊಟ್ಟೆ ನೋವು, ಹೊಟ್ಟೆಯುಬ್ಬರ, ಅಜೀರ್ಣಗಳು ಉಂಟಾದಾಗ 1 ಚಮಚೆಯಷ್ಟು ಪುಡಿಯನ್ನು ಬಿಸಿ ನೀರಿನೊಂದಿಗೆ ಇಲ್ಲವೇ ಮಜ್ಜಿಗೆಯೊಂದಿಗೆ ಬೆರೆಸಿ ಕುಡಿಬೇಕು. ಸಂಧಿವಾತದಿಂದ ಬಳಲುವವರು ಹಿಪ್ಲಿಯನ್ನು ಹುರಿದು ಪುಡಿ ಮಾಡಿ ಇಟ್ಕೊಂಡು 1 ಚಮಚೆ ಪುಡಿಗೆ ಜೇನನ್ನು ಬೆರೆಸಿ ಸೇವಿಸಬೇಕು. ಹಿಪ್ಲಿ ಪುಡಿಯನ್ನು ಎಳ್ಳೆಣ್ಣೆಯಲ್ಲಿ ಬೆರೆಸಿ ತೈಲ ತಯಾರಿಸಿ ಇಟ್ಟುಕೊಂಡು ನೋವಿರುವ ಜಾಗಕ್ಕೆ ಲೇಪಿಸಿ ಮೃದುವಾಗಿ ಮಸಾಜ್ ಮಾಡ್ಕೋಬೇಕು. ರಕ್ತಹೀನತೆ ಅಥವಾ ಅನಿಮೀಯದಿಂದ ಬಳಲುವವರು ಹಿಪ್ಪಲಿಯ ಪುಡಿಯನ್ನು ಜೇನುತುಪ್ಪದೊಂದಿಗೆ ಬೆರೆಸಿ ದಿನಕ್ಕೆ 2 ಬಾರಿ ಸೇವಿಸಬೇಕು. ಹಿಪ್ಲಿ, ನೆಲ್ಲಿಕಾಯಿ, ಅರಿಶಿನ, ಸೈಂಧವ ಲವಣವನ್ನು ಸಮಭಾಗ ಪುಡಿ ಮಾಡಿ ಇಟ್ಟುಕೊಂಡಿದ್ದು 1 ಚಮಚೆ ಪುಡಿಯನ್ನು ಬಿಸಿನೀರು ಇಲ್ಲವೇ ಮಜ್ಜಿಗೆಯಲ್ಲಿ ಬೆರೆಸಿ ಕುಡಿಯುವುದರಿಂದ ಜೀರ್ಣಶಕ್ತಿ ಹೆಚ್ಚುತ್ತದೆ. ಮಕ್ಕಳು, ರೋಗಿಗಳು, ದುರ್ಬಲರು ಪ್ರತಿದಿನ ಹಿಪ್ಲಿಯ ಪುಡಿಯನ್ನು ಜೇನುತುಪ್ಪದೊಂದಿಗೆ ಸೇವನೆ ಮಾಡುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುವುದೇ ಅಲ್ಲದೆ ದೇಹವು ಸಶಕ್ತವಾಗುತ್ತದೆ. ಮೂತ್ರ ವಿಸರ್ಜನೆ ಸಲೀಸಾಗಿ ಆಗದೇ ಇದ್ದಲ್ಲಿ ಹಿಪ್ಲಿಯ ಪುಡಿಯನ್ನು ನೀರಿನೊಂದಿಗೆ ಕುಡಿದಲ್ಲಿ ಸಲೀಸಾಗಿ ಆಗ್ತದೆ. ಪ್ಲೀಹ ವೃದ್ಧಿ ಅಥವಾ ಎನ್ಲಾರ್ಜ್ಮೆಂಟ್ ಆಫ್ ಸ್ಪ್ಲೀನ್ ಈ ಸಮಸ್ಯೆ ಇದ್ದಲ್ಲಿ ಹಿಪ್ಲಿ ಪರಿಣಾಮಕಾರಿ ಔಷಧಿಯಾಗಿ ಕೆಲಸ ಮಾಡುತ್ತದೆ. ಪ್ಲೀಹ ವೃದ್ಧಿಯ ರೋಗಿಗಳಿಗೆ ಮೊದಲನೇ ದಿನ 3 ಹಿಪ್ಲಿಯ ಕಷಾಯವನ್ನು ತಯಾರಿಸಿಕೊಂಡು ಅದಕ್ಕೆ ಜೇನುತುಪ್ಪ ಇಲ್ಲವೇ ಕಲ್ಲು ಸಕ್ಕರೆ ಬೆರೆಸಿ ಕುಡಿಯಲು ಕೊಡಬೇಕು. ನಂತರ ಮುಂದಿನ 10 ದಿವಸಗಳಲ್ಲಿ ದಿನಕ್ಕೆ 3 ಹಿಪ್ಲಿಗಳನ್ನು ಹೆಚ್ಚಿಸ್ತಾ ಬರಬೇಕು. ಇದೇ ರೀತಿ ಸೇವಿಸ್ತಾ 10ನೇ ದಿನ 30 ಹಿಪ್ಲಿಯನ್ನು ಸೇವಿಸಬೇಕಾಗ್ತದೆ. ಅನಂತರ ದಿನಕ್ಕೆ 3 ಹಿಪ್ಲಿಗಳನ್ನು ಕಡಿಮೆ ಮಾಡ್ತಾ ಬಂದು ನಿಲ್ಲಿಸಬೇಕು. 1 ತಿಂಗಳ ಶಿಶುವಿನಿಂದ 1 ವರ್ಷ ವಯಸ್ಸಿನ ಮಕ್ಕಳಿಗೆ ಹಿಪ್ಲಿಯನ್ನು ಜೇನುತುಪ್ಪ ಇಲ್ಲವೇ ಹಾಲಿನಲ್ಲಿ ತೇಯ್ದು ನೆಕ್ಸುವುದರಿಂದ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಇದಲ್ಲದೆ ಹಿಪ್ಪಲಿಯ ಬೇರನ್ನು ಜಂತು ಹುಳುಗಳಿಗೆ ಔಷಧವಾಗಿ, ಗರ್ಭನಿರೋಧಕವಾಗಿ, ಹಾವು ಕಡಿತ, ಚೇಳು ಕಡಿತ, ಇರುಳುಗುರುಡುತನಗಳಲ್ಲಿ ಔಷಧಿಯಾಗಿ ಉಪಯೋಗಿಸಬಹುದು. ಜ್ವರ, ಗಂಟುಗಳಾಗುವುದು, ಗುಳ್ಳೆ ಮುಂತಾದವುಗಳಲ್ಲಿಯೂ ಕೂಡ ಔಷಧಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಸಂಸ್ಕೃತದಲ್ಲಿ ಹಿಪ್ಲಿಯನ್ನು ಪಿಪ್ಲಿ, ಮಗಧಿ, ತೀಕ್ಷ್ಣ ತಂಡುಲ, ವೈದೇಹಿ ಕಣ, ಕೃಷ್ಣ ಎಂದು ಕರೆಯಲಾದರೆ ಹಿಂದಿಯಲ್ಲಿ ಪಿಂಪ್ಲಿ, ಪೀಪಲ್, ಪೀಪರಿ ಎಂದು ಕರೆಯಲಾಗ್ತದೆ. ಮಲಯಾಳಂನಲ್ಲಿ ತಿಪ್ಲಿ, ಇಂಗ್ಲಿಷ್ನಲ್ಲಿ ಲಾಂಗ್ ಪೇಪರ್,

ಬ್ರಿಟಿಷರು ತರ್ಕ ಮಾಡಿ ಗುಣ ತಿಳಿದಾರಪ್ಪ, ಉಳ್ಳಾಗಡ್ಡಿ ಬದ್ದಿಕಾಯಿ ಸರ ನಿಮಗೆ ಬಹುಮಾನ ಕೊಟ್ಟಾರಪ್ಪ. ರಾಣಿ ಕೊಟ್ಟಾಳಾಗೆ ಶ್ರೇಪ್ಪ ಕೇಳ್ರಿ, ವೀರ ನಾರಿಮಣಿ ಧೀರ ಚೆನ್ನಮ್ಮ ರಾಣಿ ಕೊಟ್ಟಾಳಾಗೆ ಶ್ರೇಪ್ಪ, ಮೋಸ ಮಾಡುವಂತ ದೇಶ ದ್ರೋಹಿಗಳದು ಉಳಿಯದು ದೀಪ, ಮೋಸ ಮಾಡುವಂತ ದೇಶ ದ್ರೋಹಿಗಳದು ಉಳಿಯದು ದೀಪ, ಮೋಸ ಮಾಡಿದ ನವಳೂರಂದರ ನವಳಿಲ ಸ್ಥಾನ ಸರಸ್ವತಿ ವಾಣಪ್ಪ, ಕಂದ ಸಿದ್ಧನ್ನ ಚಂದಾಗಿ ಹೊಂದಿಸಿ ಬಳಿಯರೆ ಗೋಡಪ್ಪ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಬಾಯಿ ಹರಿಜನ್ ಮತ್ತು ಸಂಗಡಿಗರಿಂದ ಗೀಗಿ ಪದಗಳು ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ, ಸಮಯ 7:34. ಮೊದಲಿಗೆ ವಾಣಿಜ್ಯ ಪ್ರಕಟಣೆ, ನಂತರ 7:35 ಕನ್ನಡ ವಾರ್ತೆ, ಬೆಂಗಳೂರು ಕೇಂದ್ರದ ಸಹ ಪ್ರಸಾರ. ಉತ್ತಮ ಕೆಲಸ ಅದು ಎಷ್ಟೇ ಸಣ್ಣದಾದರೂ ಅದನ್ನು ಗುರುತಿಸಿ ಬೆನ್ನು ತಟ್ಟಬೇಕು. ತಟ್ಟು ತಟ್ಟು ಚಪ್ಪಾಳೆ ಪುಟ್ಟ ಮಗು. ಹೆತ್ತವರ ಇಂತಹ ಪ್ರೋತ್ಸಾಹದಿಂದ ಮಕ್ಕಳಲ್ಲಿ ಆತ್ಮವಿಶ್ವಾಸ ಬೆಳೆಯಲು ಸಾಧ್ಯ. ರಾತ್ರಿ ಬೇಗ ಮಲಗಿ ಬೆಳಗ್ಗೆ 6 ಕೇಳುವೆವು, ಸಖತ್ ತಿಂಡಿ ಬಾರಿಸಿ ತಪ್ಪದೆ ಪಾಠವ ಓದುವೆವು. ನಿತ್ಯ ವಿಜ್ಞಾನ ಕೇಳಿ ಪ್ರತಿದಿನ ಮುಂಜಾನೆ 7:45 ರಾಜ್ಯವ್ಯಾಪಿ ಪ್ರಸಾರದಲ್ಲಿ, 8:55 ಎಫ್ಎಂ ರೇನ್ಬೋದಲ್ಲಿ ಹಾಗೂ ರಾತ್ರಿ 8 ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ, ಕರ್ನಾಟಕ ಸರ್ಕಾರ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು: ಬಿಪರ್ ಜಾಯ್ ಚಂಡಮಾರುತ ಹಿನ್ನೆಲೆ ಮುನ್ನೆಚ್ಚರಿಕೆ ವಹಿಸುವಂತೆ ರಾಜ್ಯಗಳಿಗೆ ಪ್ರಧಾನಿ ಸೂಚನೆ. ಕೇಂದ್ರದಿಂದ ಜಿಎಸ್ಟಿ ಪರಿಹಾರ ಮೊತ್ತ, ಕರ್ನಾಟಕಕ್ಕೆ 4,214 ಕೋಟಿ ರೂಪಾಯಿ ಬಿಡುಗಡೆ. ಬೆಟ್ಟಿಂಗ್ಗೆ ಉತ್ತೇಜನ ನೀಡುವ ಆನ್ಲೈನ್ ಗೇಮಿಂಗ್ ನಿಷೇಧ, ಸಚಿವ ರಾಜೀವ್ ಚಂದ್ರಶೇಖರ್. ದೇಶಾದ್ಯಂತ ನಾಳೆ ಬೃಹತ್ ಉದ್ಯೋಗ ಮೇಳ, ಬೆಂಗಳೂರು, ಹುಬ್ಬಳ್ಳಿ, ಮೈಸೂರಿನಲ್ಲಿ ಕಾರ್ಯಕ್ರಮ. ನಾಳೆಯಿಂದ ಇಂಡೋನೇಷ್ಯಾ ಬ್ಯಾಡ್ಮಿಂಟನ್ ಟೂರ್ನಿ, ಭಾರತದಿಂದ ಉತ್ತಮ ಪ್ರದರ್ಶನ ನಿರೀಕ್ಷೆ. ವಾರ್ತೆಗಳ ವಿವರ: ದೇಶದ ಹಲವೆಡೆ ಬಿಪೋರ್ಜಾಯ್ ಚಂಡಮಾರುತ ಅಪ್ಪಳಿಸುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಸೂಕ್ತ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವಂತೆ ಪ್ರಧಾನಿ ನರೇಂದ್ರ ಮೋದಿ ಸಂಬಂಧಪಟ್ಟ ರಾಜ್ಯಗಳಿಗೆ ಸೂಚಿಸಿದ್ದಾರೆ. ಈ ಕುರಿತು ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು ಅಪಾಯ ಪ್ರದೇಶಗಳಲ್ಲಿರುವ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸುವಂತೆ ಆದೇಶಿಸಿದ್ದಾರೆ. ವಿದ್ಯುತ್ ದೂರಸಂಪರ್ಕ ವ್ಯವಸ್ಥೆ, ಕುಡಿಯುವ ನೀರು ಸೇರಿದಂತೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವಂತೆ ರಾಜ್ಯ ಸರ್ಕಾರಗಳಿಗೆ ಸಲಹೆ ಮಾಡಿದ್ದಾರೆ. ಚಂಡಮಾರುತದಿಂದ ಉಂಟಾಗುವ ಹಾನಿಯನ್ನು ತಡೆಗಟ್ಟಲು ಸೂಕ್ತ ಕ್ರಮಗಳನ್ನು ಕೈಗೊಳ್ಳುವಂತೆ ಸೂಚಿಸಿದ್ದಾರೆ.